ಕಪಟಣದ ವಾರ ಗವಳೆ ಕಪಟಣದ ವಾಳ ಗವಳೆ ಶೋಭನ ಕಪಟಣದ ವರಗಳಂದರ ದೇವಿ ಶೋಭನವೇ ಅಕ್ಕಿ ಕೊಂಡೋಗೆ ಕಾರ ಕೊನೆಯ ಬಾಳೆ ಅಣ್ಣ ಸೋಬನವೇ ಕೋಟು ಬಲಿಗಿರು ಜಮುನಾ ಹಾರ ಮನಿಗಿರು ಜಮುನಾ ಹಾರ ಮನಿಗೆ ಸೋಬಾಟು ಬಲಿಗಿರು ಜಮುನಾ ಹಾರ ಮನಿಗೆ ಕೋಟು ಬಲಿಗಿರು ಜಮುನಾ ಹಾರ ಮನಿಗೆ ಸೋಬನೆಂಬುದು ಎಲ್ಲಿ ಹುಟ್ಟಿದು ಅಮ್ಮ ಸೋಬನವೇ ಪುಣ್ಯವಂತಾರ ಮಾನಿ ಒಳಗೆ ವಂತಾರ ಮಾನಿ ಒಳಗೆ ಸೋಬಂತಾರ ಮಾನಿ ಒಳಗೆ ಪುಣ್ಯವಂತಾರ ಮಾನಿ ಒಳಗೆ ಸೋಬಂತಾರ ಮನಿ ಒಳಗೆ ನಮ್ಮ ಸೋಬನ ಸೋಬನವೇ ಆ ಗುಟ್ಟಿ ಆಗ ಬೇಳ ನಾವಿಬ್ಬರೊಂದಾಗಿ ಬೋರ ಇಬ್ಬರೊಂದಾಗಿ ಬೋರ ದೇವೆ ಸೋಬನರೊಂದಾಗಿ ಬರುತ್ತೀವಿ ಸರಸ್ವತಿಯ ಸೋಬನವೇ ಗಂಟಳ ತೊಡರ ಬೀಡ ಸಲ ತೊಡರ ಬೀಡ ಸೋವ ಸೋಬಂಟಳ ತೊಡರ ಬಿಡಸಿದ ಅಮ್ಮಗೆ ಸೋಬನವೇ ಕಿತ್ತಾಲಿ ಹಣ್ಣೆ ವಾಳ ಕೋಲು ಮಲ್ಲಿಗೆ ಕೋಲೆ ನಾಗಸಂಪಂಗಿ ಕೋಲೆ ಕೋಲು ಮಲ್ಲಿಗೆ ಕೋಲೆ ನಾಗಸಂಪಂಗಿ ಕೋಲೆ ಮಾವನಾಯಕ ಪೂಜೆಯ ಮಾಡೆ ಆಯೊಳ್ಳೆ ಕಲ್ಲ ಮರಿ ಮಾಡೆ ಆಯೊಳ್ಳೆ ಕಲ್ಲ ಮರಿ ಮಾಡೆ ಕೋಲು ಮಲ್ಲಿಗೆ ತಿಂಗಳು ಮಾವಾಯಗೆ ತಿದ್ದಿ ಬರಿ ರಮ್ಮಯಾಗೆ ತಿದ್ದಿ ಬರಿ ರಮ್ಮ ಕೋಲು ಮಲ್ಲಿಗೆ ಕೋಲು ಮಲ್ಲಿಗೆ ಕೋಲೆ ನಾಗಸಂಪಂಗಿ ಕೋಲು ಮಲ್ಲಿಗೆ ಕೋಲೆ ನಾಗಸಂಪಂಗಿ ತಿಂಗಳು ಮಾವನ ಚಂದಕ ಪೂಜೆಯ ಮಾಡಿ ಚಂದಳ್ಳೆ ಕಲ್ಲ ಮರಿ ಮಾಡೆ ಕಲ್ಲ ಮರಿ ಮಾಡೆ ಕೋಲು ಮಾಳೆ ಕಲ್ಲ ಮರಿ ಮಡೆ ತಿಂಗಳು ಮಾವ ಚೆನ್ನಾಗೆ ತಿದ್ದಿ ಬರಿ ರಮ್ಮ ಹಾಗೆ ತಿದ್ದಿ ಬರಿ ರಮ್ಮ ಕೋಲು ಮಾಳಿಗೆ ಕೋಲು ಮಾಳಿಗೆ ಕೋಲೆ ನಾಗಸಂಪಂಗಿ ಬಂಡೆಯ ಮೇಲೆ ನಿತ್ರ ಮಾಂಜರಗ ನೆನಿಸ್ಯಾನೆ ಮಾಂಜರಗ ನೆನಿಸ್ಯಾನೆ ಕೋಲು ಮಾಲಿಗೆ ಕೋಲೆ ನಾಗಸಂಪಂಗಿ ಕೋಲು ಮಾಲಿಗೆ ಕೋಲೆ ನಾಗಸಂಪಂಗಿ ಅತ್ತರ ಗುಡಿ ಜ್ಞಾನೆ ಒತ್ತಿಲಿ ಕಾಲೂರ್ಯಾನೆ ಆರೆ ಕೋಲು ಮಲ್ಲಿಗೆ ಕೋಲೆ ನಾಗಸಂ ಬಂಗಿ ಕೋಲ್.